ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ. ಬಡ್ಡಿ 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಈಗ ಮಾತೆ ಮತ್ತು ಮಾತೃತ್ವ ಈ ವಿಷಯವಾಗಿ ಕೆಂಚಗದ್ದೆ ನೇತ್ರಾವತಿ ವೆಂಕಟರಮಣ ಹೆಗಡೆ ಅವರಿಂದ ಈ ವಿಷಯವಾಗಿ ಮಾಹಿತಿ. ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ತತ್ಕರಕಮಲ ಸಂಜಾತ ಶ್ರೀ ಶ್ರೀ ಶ್ರೀ ಶ್ರೀಮದ್ ಆನಂದ ಭೋದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಈರ್ವರು ಯತಿವರ್ಯಣ್ಯರುಗಳ ದಿವ್ಯ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತ, ಪ್ರಥಮ ಪೂಜಿತ ಶ್ರೀ ಸಿದ್ಧಿವಿನಾಯಕನನ್ನ ಮನಸ್ಸ ಸ್ಮರಿಸುತ್ತ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ. ನಾನು ಈಗ ಪ್ರಸ್ತುತಪಡಿಸುವ ವಿಷಯ ಮಾತೆ ಮತ್ತು ಮಾತೃತ್ವ. ಮಾತೃದೇವೋಭವ. ಯಾವ ಉಪನಿಷತ್ತುಗಳು ಆತ್ಮತತ್ವವನ್ನು ವಿಶೇಷವಾಗಿ ನಮ್ಮ ಮುಂದೆ ಪರಿಚಯಿಸಿದವೋ ಆ ಉಪನಿಷತ್ತುಗಳಲ್ಲಿ ಮೊಟ್ಟ ಮೊದಲು ಬರುವಂಥದ್ದೇ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬುದಾಗಿ ಹೇಳಿದೆ. ಯಾಕೆಂದರೆ ನಾವು ಪೂಜಿಸುವ ಎಲ್ಲ ದೇವಾನುದೇವತೆಗಳ ಆ ಒಂದು ದೊಡ್ಡ ಪಟ್ಟಿಯಲ್ಲಿ ತಾಯಿಯೇ ಮೊಟ್ಟ ಮೊದಲ ದೇವರಾಗಿ ನಿಲ್ಲುತ್ತಾಳೆ. ಅದಕ್ಕೆ ತಾಯಿಯನ್ನು ಶ್ರದ್ಧೆಯಿಂದ ಪೂಜಿಸಬೇಕು ಎನ್ನುವಂಥದ್ದು. ಉಪನಿಷತ್ತುಗಳು ಕೂಡ ಮನುಷ್ಯ ಪ್ರಪಂಚಕ್ಕೆ ನೀಡಿದ ನಿರ್ದೇಶನ ಇದು. ಹಾಗೆಯೇ ಉಪನಿಷತ್ತಿನಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ಉಪಾಧ್ಯಾಯಾತ್ ದಶಾಚಾರ್ಯ ಆಚಾರ್ಯಾಣಾಂ ಶತಂ ಪಿತಾ ಸಹಸ್ರೇಶು ಪಿತೃನ್ ಮಾತಾ ಗೌರವೇಣಾತಿರಿಚ್ಯತೆ. ಅಂದರೆ ಉಪಾಧ್ಯಾಯನು ಆಚಾರ್ಯನಿಗಿಂತ 10 ಪಟ್ಟು ದೊಡ್ಡವನು, ತಂದೆಯಾದವನು ಉಪಾಧ್ಯಾಯನಿಗಿಂತ 100 ಪಟ್ಟು ದೊಡ್ಡವನು, ಆದರೆ ತಾಯಿಯಾದವಳು ತಂದೆಗಿಂತ ಸಹಸ್ರೇಶೋ 1000 ಪಟ್ಟು ಹೆಚ್ಚಿನವಳು. ಅದಕ್ಕೆ ಋಷಿಮುನಿಗಳು ಕೂಡ ಹೇಳಿರುವಂಥದ್ದು, ಮಂತ್ರಶಾಸ್ತ್ರವನ್ನ ಅನ್ವೇಷಣೆ ಮಾಡಿದರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಪವಿತ್ರವಾದ ದಿವ್ಯವಾದ ಮಂತ್ರವಿಲ್ಲ. ಪ್ರತ್ಯಕ್ಷವಾಗಿ ನಾವು ದೇವತೆಯನ್ನ ಅರಸಿ ಹೊರಟರೆ ತಾಯಿಗಿಂತ ಮಿಗಿಲಾದ ದೇವತೆ ಇಲ್ಲ. ಸಾಧು ಸಂತರುಗಳು ಕೂಡ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬುದಾಗಿ ತಾಯಿ ಕುರಿತು ಹೇಳಿದ್ದಾರೆ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಕೂಡ ತಮ್ಮ ಉಲ್ಲೇಖದಲ್ಲಿ ತಾಯಿಯನ್ನ ಬಹಳ ಎತ್ತಿ ಹಿಡಿದು ಕೊಂಡಾಡಿದ್ದಾರೆ. ಒಂದು ಕುಟುಂಬ ಎಂಬ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ವಾಸಿಸುವ ಸ್ತ್ರೀ ಶಕ್ತಿ ಮಾತೃಶಕ್ತಿ. ಆಕೆಯು ಅಪಾರವಾದ ಕೊಡುಗೆಯನ್ನು ನೀಡುತ್ತಾಳೆ ಮತ್ತು ಅವಳೇ ನಿಜವಾದ ಕುಟುಂಬದ ಕೇಂದ್ರವೆಂದು ಹಾಗೂ ಆಧಾರ ಸ್ತಂಭ ಕೂಡ ಆಕೆ ಆಗುತ್ತಾಳೆ. ಮಾತ್ರವೇ ಅಲ್ಲ, ಒಂದು ಹೆಣ್ಣು ಗೃಹಿಣಿಯಾಗಿ ಮನೆಯನ್ನು ಸೇರುತ್ತಾಳೆ, ತಾಯಿಯಾಗಿ ಮನೆಯನ್ನು ತುಂಬುತ್ತಾಳೆ, ಗೃಹ ಲಕ್ಷ್ಮಿಯಾಗಿ ಬಾಳುತ್ತಾಳೆ. ವೇದ ಉಪನಿಷತ್ತುಗಳ ಪ್ರಕಾರ ಸಂಪತ್ತಿನಿಂದ ತುಂಬಬೇಕು, ಸರಳ ಸಜ್ಜನಿಕೆಯಿಂದ ತುಂಬಬೇಕು, ಸಂಸ್ಕಾರ ಸಂಸ್ಕೃತಿಯಿಂದ ತುಂಬಬೇಕು, ಮಾತ್ರವಲ್ಲದೆ ಅತಿಥಿ ಸತ್ಕಾರದಿಂದ ತುಂಬಬೇಕು. ಕಾರಣ, ತಾಯಿಯನ್ನು ಯಾರು ಅಗೌರವಿಸುತ್ತಾರೋ, ತಾಯಿಯನ್ನು ಯಾರು ನಿಂದಿಸುತ್ತಾರೋ, ತಾಯಿಯನ್ನು ಯಾರು ಅವಮಾನಿಸುತ್ತಾರೋ, ಯಾರು ತಂದೆ ತಾಯಿಯನ್ನು ಶ್ರದ್ಧೆಯಿಂದ ಪೂಜಿಸುವುದಿಲ್ಲವೋ ಅವರಿಗೆ ಜೀವನದಲ್ಲಿ ಉದ್ಧಾರವೆಂಬುದು ಇಲ್ಲವೇ ಇಲ್ಲ ಎಂಬುದಾಗಿ, ಅವರಿಗೆ ಧಿಕ್ಕಾರವಿರಲಿ ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತು. ಇನ್ನು ಎರಡನೆಯದಾಗಿ, ಮಹಾಭಾರತದ ಒಂದು ದೃಷ್ಟಾಂತವನ್ನು ನಾವು ನೆನಪಿಸಿಕೊಳ್ಳುವುದಾದರೆ, ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಯಕ್ಷ ಧರ್ಮರಾಜನಿಗೆ 3 ಪ್ರಶ್ನೆಯನ್ನು ಕೇಳುತ್ತಾನೆ. ಶಿವಶ್ರುತ್ ಗುರುತರಾ ಭೂಮಿ, ಶಿವಶ್ರುತ್ ಉಚ್ಚತರಂಕಥಾ. ಶಿವಶ್ರುತ್ ಗುರುತರಾ ಭೂಮಿ, ಶಿವಶ್ರುತ್ ಉಚ್ಚತರಂಕಥಾ. ಈ ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ಆಕಾಶಕ್ಕಿಂತ ಎತ್ತರವಾದುದು ಯಾವುದು? ಮನುಷ್ಯ ಹೇಗೆ ವಿವೇಕಿ ಆಗಬಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪ್ರಾಜ್ಞನಾದ ಧರ್ಮರಾಜ ಉತ್ತರಿಸುತ್ತಾನೆ, ಇದು ಶ್ರೀಸಾಮಾನ್ಯರ ಮಾತು ಅಲ್ಲವೇ ಅಲ್ಲ, ಧರ್ಮರಾಜನ ಮಾತಿನಲ್ಲಿ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಧರ್ಮರಾಜ ಉತ್ತರಿಸುತ್ತಾನೆ, ಮಾತಾ ಗುರುತರ ಭೂಮಿ ಸಾತ್ವಿಕೋಚತರಸ್ತಥ, ಈ ಭೂಮಿಗಿಂತ ದೊಡ್ಡದೊಂದು ಇದ್ರೆ ಅದು ತಾಯಿ, ಆಕಾಶಕ್ಕಿಂತ ಎತ್ತರವಾದದ್ದು ತಂದೆ. ತಂದೆ ತಾಯಿ ಗುರು ಹಿರಿಯರ ಸೇವೆ ಮಾಡುವುದರ ಮುಖಾಂತರ ಮನುಷ್ಯ ವಿವೇಕಿ ಆಗಬಲ್ಲ. ಆಕಾಶಕ್ಕಿಂತ ಎತ್ತರ, ಭೂಮಿಗಿಂತ ವಿಸ್ತಾರ, ಇದು ಧರ್ಮರಾಜನ ಉತ್ತರ. ನಾವೆಲ್ಲರೂ ಕೂಡ ಆ ಮಾತಾ ಪಿತೃ ಸ್ವರೂಪರಾದಂತಹ ತಂದೆ ತಾಯಿ ಮಡಿಲಿನಲ್ಲಿ ಬೆಳೆದು ಬಂದಂತಹ ಮಕ್ಕಳುಗಳು ನಾವು. ಒಂದು ಮಗು ತಾಯಿಯ ಮಡಿಲಿನಲ್ಲಿ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಒಂದು ಛಾಯೆ, ಅದಕ್ಕೆ ಒಂದು ನೆರಳಿದ್ರೆ ಅದು ತಂದೆಯ ನೆರಳು. ತಾಯಿಯ ಮಡಿಲು ತಂದೆಯ ಹೆಗಲು, ತಾಯಿಯ ಕರುಳು ತಂದೆಯ ನೆರಳು, ತಾಯಿಯ ಜೋಗುಳ ತಂದೆಯ ಬೈಗುಳ, ತಾಯಿಯ ಪ್ರೀತಿ ತಂದೆಯ ನೀತಿ, ತಾಯಿಯ ಮುದ್ದು ತಂದೆಯ ಗುದ್ದು, ಇವೆರಡು ಕೂಡ ಸರ್ವ ಸಮಾನ. ಯಾಕೆಂದರೆ ತಂದೆಯ ಗುದ್ದಿನಲ್ಲಿ, ತಂದೆಯ ನೀತಿಯಲ್ಲಿ, ತಂದೆಯ ಬೈಗುಳದಲ್ಲಿ ಜವಾಬ್ದಾರಿ ಇರುತ್ತೆ, ಕರ್ತವ್ಯ ಇರುತ್ತೆ, ಹೊಣೆಗಾರಿಕೆ ಇರುತ್ತೆ. ತಾಯಿ ಈ ಲೋಕದಲ್ಲಿ ಒಂದು ಅದ್ಭುತವಾದ ಶಕ್ತಿ, ಅದ್ಭುತವಾದ ವ್ಯಕ್ತಿ ಕೂಡ. ಯಾಕೆಂದರೆ ತಾಯಿ ಮಕ್ಕಳಿಗಾಗಿ ತೋರುವ ಆ ನಿಷ್ಕಾಮ ಪ್ರೀತಿ, ಗೈಯುವ ತ್ಯಾಗ ಅವರ್ಣನೀಯವಾದಂಥದ್ದು. ತಾಯಿ ತನ್ನ ರಕ್ತ ಮಾಂಸಗಳನ್ನು ಹಂಚಿ ಆಕೆಯ ಹೊಕ್ಕಳ ಬಳ್ಳಿಯ ತುದಿ ನಾವು ಆಗಿದ್ದೇವೆ. ಆಸ್ಪತ್ರೆಯಲ್ಲಿ ದಾದಿಯು ಅದನ್ನು ಕತ್ತರಿಸಿದ ಕ್ಷಣ ನಾವು ತಂದೆ ತಾಯಿಯ ಋಣದಿಂದ ಮುಕ್ತರಾಗಲು ಸಾಧ್ಯವೇ ಇಲ್ಲ. ಹಾಗೆಯೇ ತಂದೆ ತಾಯಿಯು ಕೂಡ ಬೇರೆಯಾಗುವುದೂ ಇಲ್ಲ. ತಂದೆ ತಾಯಿ ಮಕ್ಕಳಿಂದ ಬಯಸೋದು ಕೇವಲ ಪ್ರೀತಿಯೊಂದನ್ನು ಮಾತ್ರ. ಮನೆಯಲ್ಲಿ ತಂದೆ ತಾಯಿ ಸಂತೋಷದಿಂದ ಇರದಿದ್ದರೆ ಮಕ್ಕಳಾದವರು ಅದೆಷ್ಟು ಸಂಪತ್ತನ್ನು ಗಳಿಸಿದರೂ ಕೂಡ ಆ ಸಂಪತ್ತು ಕಸಕ್ಕೆ ಸಮಾನ ಎಂಬ ಮಾತನ್ನು ಮರೆಯದಿರಿ. ಅದಕ್ಕೆ ಜಾನಪದ ಕವಿ ಹೇಳಿದ್ದು, ದುಡ್ಡು ಕೊಟ್ಟರ ಎಲ್ಲ ಸಿಕ್ತದ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮ್ಯಾಗ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನು ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ದೇವರೆಂಬುವನು ಬೇರೆಲ್ಲೂ ಇಲ್ಲ, ದೇವರೆಂಬುವನು ಬೇರೆಲ್ಲೂ ಇಲ್ಲ, ಹೆತ್ತು ಹೊತ್ತು ಪೋಷಿಸಿದ ತಾಯಿಯೇ ಎಲ್ಲ. ಯಾಕೆಂದರೆ ತಾಯಿ ತನ್ನ ಪಾಲಿನ ತುತ್ತು ಕೊಟ್ಟು ನಮ್ಮನ್ನು ಸಾಕ್ತಾಳೆ. ತನ್ನ ಪಾಲಿನ ತುತ್ತ ಕೊಟ್ಟು ಸಾಕಿಹಳು, ನಿಷ್ಕಾಮ ಪ್ರೀತಿಯಂ ಪ್ರೇಮದಿ ಬೆಳೆಸಿಹಳು, ತುತ್ತು ಕೊಟ್ಟವಳಿಗೆ ದ್ರೋಹ ಮಾಡಲು ಬೇಡಿ, ಅಮ್ಮ ಎಂಬುವ ಶಬ್ದ ಎಂದು ಬಿಡಬೇಡಿ, ಹೆತ್ತವಳು ನಮಗಾಗಿ ಗೈದ ತ್ಯಾಗವ ಅರಿತು ಬಾಳು ನೀ ಜಗದಲ್ಲಿ ಸದ್ಗುರಿಯ ಕುರಿತು, ಹೆತ್ತವಳು ನಮಗಾಗಿ ಹರಸುವಳು ಎಂದೆಂದು ದುಡುಕುತ ದುರ್ಮಾರ್ಗ ಹಿಡಿಬೇಡಿರೆಂದೆಂದು. ಕಾರಣ, ಮಕ್ಕಳಲ್ಲಿ ಕೃತಜ್ಞತೆ ಮತ್ತು ವಿಧೇಯತೆಯನ್ನ ಬೆಳೆಸಬೇಕು. ಯಾಕೆಂದರೆ ನಾವು ಯಾವುದೇ ಪ್ರೊಫೆಷನ್ ನೋಡಿದರೂ ಕೂಡ ಜಗತ್ತಿನ ಅತ್ಯಂತ ದೊಡ್ಡ ನ್ಯೂಟ್ರಿಷಿಯಸ್ ಅಂದರೆ ಅಮ್ಮ, ಜಗತ್ತಿನ ಅತ್ಯಂತ ದೊಡ್ಡ ಶಿಲ್ಪಿ ಅಮ್ಮ, ಜಗತ್ತಿನ ಅತ್ಯಂತ ದೊಡ್ಡ ಟೀಚರ್ ಅಮ್ಮ, ಜಗತ್ತಿನ ಅತ್ಯಂತ ದೊಡ್ಡ ಡಾಕ್ಟರ್ ಅಮ್ಮ. ನಮಗೆ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಗಾಯವಾದಾಗ, ಜ್ವರ ಬಂದಾಗ ಫಸ್ಟ್ ಟ್ರೀಟ್ಮೆಂಟ್ ಮಾಡುವವಳೆ ನಮ್ಮಮ್ಮ. ಹಾಗೆ ಬೇಲೂರು ಹಳೇಬೀಡು ದೇವಸ್ಥಾನ ಕಟ್ಟಬೇಕಾದ್ರೆ ಜಕಣಾಚಾರ್ಯ ಹತ್ರ ಒಬ್ಬರು ಪ್ರಶ್ನೆಯನ್ನು ಕೇಳಿದರಂತೆ. ಎಂಥ ಅದ್ಭುತವಾದ ಪ್ರಶ್ನೆ ಅಂದರೆ, ಜಕಣಾಚಾರ್ಯವರೇ, ಬಹುಶಃ ತಮಗಿಂತ ದೊಡ್ಡ ಶಿಲ್ಪಿ ಈ ಪ್ರಪಂಚದಲ್ಲಿ ಯಾರು ಇರಲಿಕ್ಕಿಲ್ಲ ಅಲ್ವೇ ಅಂತ ಕೇಳಿದಾಗ ಜಕಣಾಚಾರ್ಯವ್ರು ಹೇಳ್ತಾರಂತೆ, ಯಾಕೆ ನಮ್ಮಮ್ಮ ಇದ್ದಾರಲ್ಲ, ಓ ನಿಮ್ಮಮ್ಮನು ಶಿಲ್ಪಕಲೆಯನ್ನು ಕೆತ್ತಾರ ಅಂತ ಕೇಳಿದ್ರಂತೆ. ಅಯ್ಯೋ, ನಮ್ಮಮ್ಮ ಈ ಜಕಣಾಚಾರ್ಯ ಎಂಬ ಶಿಲೆಯನ್ನ ಕೆತ್ತದೇ ಇದ್ದಿದ್ರೆ ನಾನು ಇಷ್ಟೆಲ್ಲ ಶಿಲೆಯನ್ನು ಕೆತ್ತಲಿಕ್ಕೆ ಆಗ್ತಿತ್ತೆ, ಹೀಗಾಗಿ ಇದೆಲ್ಲ ಬಿರುದು ಕೂಡ ನಮ್ಮಮ್ಮನಿಗೆ ಸಲ್ಲಬೇಕು ಎನ್ನುವಂತ ಮಾತನ್ನ ಜಕಣಾಚಾರ್ಯವ್ರ ಹೇಳ್ತಾರಂತೆ. ಕಾರಣ, ಗುರು ಕೂಡ ತಾಯಿ. ಯಾಕೆಂದ್ರೆ ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರೋ ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಇದಕ್ಕೆ ನಾವೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಅದೊಂದು ದಿನ ಮಾಡದೇ ಇರುವ ತಪ್ಪಿಗಾಗಿ ಶಿಕ್ಷಕರು ಎಡಿಸನ್ ನನ್ನ ಶಾಲೆಯಿಂದ ಹೊರದಬ್ಬಿದಾಗ, ನೀನು ದಡ್ಡ ದಡ್ಡ ನಿನಗೇನು ಬರುವುದಿಲ್ಲ ಅಂತ ಹೇಳಿದಾಗ, ಶಿಕ್ಷಕರ ಎದುರೇ ನಿಂತು ಎಡಿಸನ್ ನನ್ನ ತಾಯಿ ಶಾಲೆಗೆ ಬಂದು ಶಿಕ್ಷಕರ ಎದುರು ಸವಾಲೆಸಗಿದ್ದಳಂತೆ, ಈ ಮಗುವನ್ನ ನಾನು ಇಡೀ ವಿಶ್ವವೇ ಹೊಗಳುವಂತೆ ಮಾಡುತ್ತೇನೆ ಎಂಬುದಾಗಿ. ಪರಿಣಾಮ ಇಡೀ ಪ್ರಪಂಚವೇ ಇವತ್ತು ಜಗ ಜಗಿಸುವ ಬೆಳಕನ್ನ ನೋಡುತ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಎಡಿಸನ್, ಥಾಮಸ್ ಆಳ್ವಾ ಎಡಿಸನ್, ನೊಬೆಲ್ ಪಾರಿತೋಷಕ ವಿಜೇತನಾದ. ಇದೆಲ್ಲದರ ಹಿಂದೆ ಇದ್ದಂಥದ್ದು ತಾಯಿಯ ಕೊಡುಗೆ. ಹೀಗಾಗಿ ಕೇರಿಯಿಂದ ಹಿಡಿದು ವಿಶ್ವದವರೆಗಿನ ಅನೇಕ ಭೂಭಾಗಗಳ ಸಾಮ್ರಾಜ್ಯದ ಉಗಮದ ಹಿಂದಿನ ಶಕ್ತಿಯೇ ಮಾತೆ. ಶಿವಾಜಿಯ ತಾಯಿ ಜೀಜಾಬಾಯಿ ಹೇಳುತ್ತಿದ್ದ ಕಥೆಗಳಿಂದ ಹೈಂದವಿ ಸಾಮ್ರಾಜ್ಯ ನಿರ್ಮಾಣವಾಯಿತು ಎಂಬುದನ್ನು ನಾವು ಕೇಳಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ತಾಯಿ ಗಾಂಧೀಜಿಯವರ ಮೇಲೆ ಹೇಗೆ ಪರಿಣಾಮ ಬೀರಿತೆಂಬುದನ್ನು ನಾವು ಕೇಳಿದ್ದೇವೆ. ಕಾರಣ ಲಲಿತಾ ಸಹಸ್ರನಾಮಾವಳಿ ಪರಾಶಕ್ತಿ ಎಂದು ಕರೆದಿದೆ. ಮಾತೆ ಮತ್ತು ಮಾತೃತ್ವ ಶಬ್ದವೇ ತ್ಯಾಗದ ಸಹನೆಯ ಮಮತೆಯ ಕರುಣಾಮಯಿ ಸಂಕೇತ. ಮಾತೃತ್ವ ಜಾಗೃತವಾದರೆ ಜಗತ್ತೇ ಜಾಗೃತವಾದಂತೆ. ತನ್ನ ಪಾತಿವೃತ್ಯದಿಂದ ತನ್ನ ಸನ್ನಡತೆಯಿಂದ ತನ್ನ ಪತಿಗೆ ಮರಣವೇ ಬಾರದಂತೆ ಹಗಲೇ ಆಗದಂತೆ ಸೂರ್ಯನ ಗತಿಯನ್ನೇ ತಡೆದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಪುಟ್ಟ ಬಾಲಕರನ್ನಾಗಿಸಿ ಹಾಲುಣಿಸಿದ ಮಹಾಸತಿ ಅನಸೂಯೆ, ಹೋದ ಗಂಡನ ಪ್ರಾಣವನ್ನ ಯಮಲೋಕಕ್ಕೆ ಹೋಗಿ ಮರಳಿ ಪಡೆದಂತ ಸತಿ ಸಾವಿತ್ರಿಯ ಪತಿವ್ರತ ಧರ್ಮ, 10 ತಿಂಗಳ ಲಂಕೆಯಲ್ಲಿದ್ದರೂ ಕೂಡ ಪರರ ಮೋಹಕ್ಕೆ ಒಳಗಾಗದೆ ತನ್ನ ಪತಿವ್ರತ ಮಹತ್ವವನ್ನ ಎತ್ತಿ ತೋರಿಸಿದವಳು ಸೀತಾಮಾತೆ, ಲೋಕಕಂಟಕ ಭಸ್ಮಾಸುರನನ್ನೇ ಉಪಾಯದಿಂದ ಯಮಲೋಕಕ್ಕೆ ಕಳುಹಿಸಿದವಳು ಜಗನ್ಮಾತೆ. ಅದಕ್ಕೆ ಎಷ್ಟೇ ಉದ್ದಟನೆ ಇರಲಿ, ಎಂಥ ಬಲಶಾಲಿಯೇ ಇರಲಿ, ಅವರನ್ನ ತಿದ್ದಿ ತೀಡಿ ಸರಿ ದಾರಿಗೆ ತರುವಂತ ಶಕ್ತಿ ಮಾತೆಯರಲ್ಲಿದೆ ಎಂಬುದನ್ನು ಅರಿತು ಉಪನಿಷತ್ತು ಮಾತೃದೇವೋ ಭವ ಎಂಬುದಾಗಿ ಹೇಳಿದೆ. ಹಾಗೆ ನಾವು ರಾಮಾಯಣದಲ್ಲಿ ಗಮನಿಸುವುದಾದರೆ ಸುಮಿತ್ರೆಯ ಮಾತೃತ್ವ ನಮ್ಮ ಸ್ತ್ರೀ ಸಮಾಜಕ್ಕೆ ಒಂದು ಜ್ವಲಂತ ಉದಾಹರಣೆಯಾಗಿದೆ. ದಶರಥ ರಾಜನಿಗೆ ಪತ್ನಿಯರು 3 ಜನ. ಮೊದಲನೆಯವಳು ಕೌಸಲ್ಯ, ಅವಳು ಮಾನವೀಯ ಹೃದಯದ ಸುಶೀಲೆ. ಎರಡನೆಯವಳು ಸೌಮಿತ್ರೆ, ಅವಳು ಸಂಯಮಶೀಲೆ. ಮೂರನೆಯವಳು ಕೈಕೇಯಿ, ಅವಳು ಸೌಂದರ್ಯದ ಅಧಿದೇವತೆ. ಯಾವಾಗ ಕೌಸಲ್ಯ ಪಟ್ಟದ ರಾಣಿಯಾಗುತ್ತಾಳೋ ಕೈಕೇಯಿ ಮೋಹದ ಮಡದಿಯಾಗುತ್ತಾಳೆ. ಸೌಮಿತ್ರೆಗೆ ಅತ್ತ ಕಡೆ ಪಟ್ಟವೂ ಇಲ್ಲ, ಈ ಕಡೆ ಪ್ರೀತಿಯೂ ಇಲ್ಲ. ಆದರೂ ಕೂಡ ತನ್ನ ಮಾತೃತ್ವವನ್ನು ಹೇಗೆ ಬಿಂಬಿಸಿದ್ದಾಳೆ ಎಂಬುದನ್ನ ನಾನು ಈಗ ಚುಟುಕಾಗಿ ಹೇಳ್ತೇನೆ. ಶ್ರೀರಾಮನಿಗೆ ಪಟ್ಟಾಭಿಷೇಕ ಕೈತಪ್ಪಿದಾಗ, ವನವಾಸಕ್ಕೆ ಹೋಗಲೇಬೇಕೆಂಬ ಅನಿವಾರ್ಯ ಸನ್ನಿವೇಶ ಉಂಟಾದಾಗ, ಸೀತಾಮಾತೆಯು ಶ್ರೀರಾಮಚಂದ್ರನ ಸಂಗಡ ವನವಾಸಕ್ಕೆ ಹೋಗಲು ಹೊರಟು ನಿಲ್ಲುತ್ತಾಳೆ. ಹಾಗೆಯೇ ಲಕ್ಷ್ಮಣನು ಕೂಡ, ಅಮ್ಮ ನಾನು ಅಣ್ಣನ ಸಂಗಡ ಕಾಡಿಗೆ ಹೋಗುತ್ತೇನೆ, ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳುತ್ತಾನೆ. ಆಗ ಸೌಮಿತ್ರ ಹೇಳ್ತಾಳೆ, ರಾಮಂ ದಶರಥಂ ವಿದ್ಯೆ ಮಾಂ ವಿದ್ಯೆ ಜನಕಾತ್ಮಜ, ಅಯೋಧ್ಯಾ ಮಠವೀಂ ವಿದ್ಯೆ ಗಚ್ಚತಾತ ಯಥ ಸುಖಂ. ಅಂದ್ರೆ ಲಕ್ಷ್ಮಣ ಮೊದಲನೆಯದಾಗಿ ನೋಡಿ ಹೇಳ್ತಾಳೆ ಮಾತೃತ್ವದ ಬಗ್ಗೆ, ನೀನು ನನ್ನ ಸೂರದಯ ಶ್ರೀರಾಮನ ಪರಮ ಅನುರಾಗಿಯಾಗಿದ್ದರಿಂದ ನಿನಗೆ ನಾನು ವನವಾಸಕ್ಕೆ ಹೋಗಲು ಅಪ್ಪಣೆ ಕೊಡುತ್ತೇನೆ. ಆದರೆ ನನ್ನದು ಅದಕ್ಕೂ ಪೂರ್ವದಲ್ಲಿ 4 ಕಿವಿ ಮಾತುಗಳನ್ನು ಹೇಳುತ್ತೇನೆ, ಕೇಳು. ಲಕ್ಷ್ಮಣ ಲಕ್ಷ್ಮಣ, ತನ್ನ 2 ಕೈಗಳನ್ನ ತಾಯಿಯ ದಿವ್ಯ ಚರಣಗಳಿಂದ ಹಿಡ್ಕೊಂಡಿದ್ದಾನೆ. ಲಕ್ಷ್ಮಣ ಮುಖವನ್ನು ಮೇಲಕ್ಕೆ ಎತ್ತು, ನನ್ನ 4 ಕಿವಿ ಮಾತುಗಳನ್ನ ಕೇಳು ಅಂತ ಹೇಳ್ತಾಳೆ. ಮೊದಲನೆಯದಾಗಿ, ನೀನು ವನವಾಸಕ್ಕೆ ಹೋದಾಗ ಅಣ್ಣ ಶ್ರೀರಾಮನ ಸೇವೆಯಲ್ಲಿ ಕಿಂಚಿತ್ತು ಯಾವುದೇ ನ್ಯೂನತೆ ಬರದಂತೆ ನೋಡಿಕೋ. ಎಂತಹ ಸಂಕಷ್ಟ ಪರಿಸ್ಥಿತಿಯೇ ನಿನ್ನಣ್ಣನಿಗೆ ಬರಲಿ, ಯಾವುದೇ ವಿಶೇಷ ಸ್ಥಿತಿ ಇರಲಿ, ಸದಾ ನಿನ್ನಣ್ಣ ಶ್ರೀರಾಮನಿಗೆ ನೀನು ನೆರಳಾಗಿರಬೇಕು. ಅಣ್ಣ ಶ್ರೀರಾಮನೇ ಪರಮಗತಿ ಎಂದು ತಿಳಿ. ಎರಡನೆಯದಾಗಿ, ಶ್ರೀರಾಮನನ್ನ ನಿನ್ನ ಅಣ್ಣನನ್ನ ನಿನ್ನ ತಂದೆಯಾದ ಸಾಕ್ಷಾತ್ ದಶರಥನೆಂದು ತಿಳಿ. ಸೀತಾ ಮಾತೆಯನ್ನ ನಿನ್ನನ್ನು ಹಡೆದ ತಾಯಿ ನಾನು ಸೌಮಿತ್ರ ಎಂದು ತಿಳಿ. ಇಂದಿನಿಂದ ನಿನಗೆ ಶ್ರೀರಾಮನೇ ತಂದೆ, ಸೀತಾದೇವಿಯೇ ತಾಯಿ, ಅರಣ್ಯವೇ ಅಯೋಧ್ಯೆ ಎಂದು ತಿಳಿ. ಎಂದೂ ಕೂಡ ಎಂದೆಂದೂ ಕೂಡ ನಿನ್ನಣ್ಣ ಶ್ರೀರಾಮನನ್ನ ಒಬ್ಬಂಟಿಯಾಗಿ ಬಿಟ್ಟು ಬರಬೇಡ. ಮೂರನೆಯದಾಗಿ, ಯುದ್ಧವಾಗಲಿ ಯಾವುದೇ ಹೋರಾಟವಾಗಲಿ ನಿನ್ನ ಅಣ್ಣ ಶ್ರೀರಾಮನಿಗಿಂತ ಮುಂಚೂಣಿಯಲ್ಲಿ ನಿಂತು ನಿನ್ನ ಅಣ್ಣನನ್ನ ರಕ್ಷಣೆ ಮಾಡು. ಜೀವನವನ್ನ ಭಯದಿಂದಲೂ ಜೀವದ ಹಂಗಿನಿಂದಲೂ ನೀನು ನಿನ್ನಣ್ಣನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆ ಸಮಯದಲ್ಲಿ ಅಣ್ಣ ಶ್ರೀರಾಮನನ್ನ ಒಬ್ಬಂಟಿಯಾಗಿ ಬಿಟ್ಟು ಪ್ರಾಣ ಭಯದಿಂದ ಆ ಸ್ಥಳದಿಂದ ಕಾಲ್ಕಿತ್ತು ಜೀವ ಸಹಿತ ಅಯೋಧ್ಯೆಗೆ ಬಂದೆ ಎಂದರೆ ನಿನ್ನನ್ನು ನಾನು ಒಳಗೆ ಸೇರಿಸುವುದಿಲ್ಲ. ಬದಲಾಗಿ ನೀನು ಯುದ್ಧದಲ್ಲಿ ನಿನ್ನಣ್ಣನ ಪರವಾಗಿ ಹೋರಾಡಿ ರಕ್ಷಕನಾಗಿ ನಿಲ್ಲು. ಒಂದು ವೇಳೆ ನೀನು ಯುದ್ಧದಲ್ಲಿ ಪ್ರಾಣ ತೆತ್ತರೂ ಕೂಡ ನಿನ್ನ ವೀರ ಮರಣವನ್ನ ನಾನು ಗೌರವಿಸುತ್ತೇನೆ. ನಿನ್ನ ಪಾರ್ಥಿವ ಶರೀರವನ್ನ ಅಯೋಧ್ಯೆ ಹೆಬ್ಬಾಗಿಲಲ್ಲಿ ನಿಂತು ನಾನು ಹೆಮ್ಮೆಯಿಂದ ಸ್ವಾಗತಿಸುತ್ತೇನೆ. ನೆನಪಿಟ್ಟುಕೋ, ಎಂದೂ ಕೂಡ ನಿನ್ನಣ್ಣ ಶ್ರೀರಾಮನ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ನೀನು ಕಳೆದುಕೊಳ್ಳಬೇಡ ಎನ್ನುವಂತಹ ಮಹಾ ಆದರ್ಶವನ್ನ ಸುಮಿತ್ರ ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ. ಮಾತೆ ಮತ್ತು ಮಾತೃತ್ವ ರಾಮಾಯಣದಲ್ಲಿ ಇನ್ನೊಂದು ದೃಷ್ಟಾಂತವನ್ನು ನಾವು ನೋಡಬಹುದಾಗಿದೆ. ರಾವಣನ ವಧೆಯಾದ ನಂತರ ಲಕ್ಷ್ಮಣ ಅಣ್ಣ ಶ್ರೀರಾಮನ ಹತ್ರ ಹೇಳ್ತಾನೆ, ಆ ಲಂಕಾ ನಗರದ ವೈಭವವನ್ನು ಕಂಡು ಅಣ್ಣ ಇನ್ನೇಕೆ ತಡ, ರಾವಣನ ವಧೆಯಾಯ್ತಲ್ವಾ, ಅವನ ಸಹಚರರನ್ನೆಲ್ಲ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾಯ್ತು, ಲಂಕೆಯನ್ನ ವಶಪಡಿಸಿಕೊಂಡಿದ್ದಾಯ್ತು. ಅಂದರೆ ಆ ಲಂಕಾ ನಗರದ ವೈಭವನ ಕಂಡು ಹೇಳಿದ್ದವನು. ಹಾಗಿದ್ದ ಮೇಲೆ ಅಯೋಧ್ಯೆಯಿಂದ ಲಂಕೆಗೆ ನಮ್ಮ ರಾಜಧಾನಿಯನ್ನು ಸ್ಥಳಾಂತರಿಸೋಣವೆ ಅಂತ ಹೇಳಿದಾಗ ಶ್ರೀರಾಮ ಲಕ್ಷ್ಮಣನಿಗೆ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ತಮ್ಮ ಲಕ್ಷ್ಮಣ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ತಸ್ಮಾತ್ ವಿದ್ವಾನ್ ಜನ್ಮಭುವನ್ ಮಾತರಂ ಪಾಲಯೇ ಸದಾ. ತಮ್ಮ ಲಕ್ಷ್ಮಣ, ಜನ್ಮ ಕೊಟ್ಟ ತಾಯಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿವೆ. ಹೀಗಾಗಿ ನಾವು ಹುಟ್ಟಿದ ಮನೆಯನ್ನ, ಹುಟ್ಟಿದ ಊರನ್ನ, ಜನ್ಮ ಕೊಟ್ಟ ತಾಯಿಯನ್ನ ಯಾವತ್ತೂ ನಿರ್ಲಕ್ಷಿಸಬಾರದು, ಮರೆಯಬಾರದು, ಅಗೌರವಿಸಬಾರದು. ಸ್ವರ್ಗಕ್ಕಿಂತಲೂ ಹೆಚ್ಚಿನ ಮಹತ್ವದ ಸ್ಥಾನವನ್ನ ಪಡೆದಂತ ಈ ಎರಡು ವಿಚಾರಗಳಲ್ಲಿ ತಾಳಬೇಕಾಗುತ್ತೆ ಲಕ್ಷ್ಮಣ, ತಾಳಬೇಕಾಗುತ್ತೆ. ಇದು ಮಾತೃತ್ವದ ಮಹಿಮೆ. ಇದುವರೆಗೆ ಕೆಂಚಗದ್ದೆ ನೇತ್ರಾವತಿ ವೆಂಕಟರಮಣ ಹೆಗಡೆ ಅವರಿಂದ ಮಾತೆ ಮತ್ತು ಮಾತೃತ್ವ ಈ ಕುರಿತು ಮಾಹಿತಿ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 meters ಎತ್ತರಕ್ಕೆ ಬೆಳೀತದೆ. 1.5-2.5 meters ಸುತ್ತಳತೆಯನ್ನು ಕೂಡ ಹೊಂದಿರಬಹುದು. ನೇರವಾದ ಕಾಂಡ ಮತ್ತು ಅಗಲವಾದಂತಹ ಕೊಂಬೆಯನ್ನು ಹೊಂದಿರುತ್ತದೆ. ತೊಗಟೆಯು ಬೂದು ಬಣ್ಣ ಅಥವಾ ದಟ್ಟ ಬೂದು ಬಣ್ಣವನ್ನು ಹೊಂದಿದ್ದು ಮರವು ಒರಟಾಗಿರುತ್ತದೆ. ಒಳಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ರವಾದ ಸುಕ್ಕುಗಳಿರುತ್ತವೆ. ಬೇವಿನಲ್ಲಿ ಪ್ರೋಟೀನ್ ಅಂಶ ಶೇಕಡ 36% ಇರುತ್ತದೆ. ಬೇವಿನ ಮರದಲ್ಲಿ ಬೆಸ ಸಂಖ್ಯೆಯ ಚಿಕ್ಕ ಎಲೆಗಳಿರುತ್ತವೆ. ಹೂಗಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿ ಸುಗಂಧ ಭರಿತವಾಗಿದ್ದು ಎಲೆಗಳ ನಡುವೆ ಗೊಂಚಲು ಗೊಂಚಲಾಗಿ ಬಿಡುವಂತಹದ್ದು. ಬೇವು ಕಾಯಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸ್ವಲ್ಪ ಉದ್ದವಾಗಿದ್ದು ಮೃದುವಾಗಿರುತ್ತದೆ. ಕಾಯಿಗಳು ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಹಣ್ಣಾಗ್ತವೆ. ಮಳೆಗಾಲದ ಮೊದಲಿನ ಸಮಯದಲ್ಲಿ ಬೀಜಗಳ ಸಂಗ್ರಹಣೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದಿರುವಂತಹ ಬೀಜ ಇರುತ್ತದೆ. ಸಿಪ್ಪೆಯನ್ನು ತೆಗೆದರೆ ಕಂದು ಬಣ್ಣದ ಬೀಜ ಇರುವುದನ್ನು ನಾವು ಗಮನಿಸಬಹುದು. ಬೇವಿನ ಹಣ್ಣು ಅಗಲಕ್ಕಿಂತ ಉದ್ದವಾಗಿರುತ್ತದೆ. ಮೃದುವಾಗಿದ್ದು ಸುಮಾರು 1.5 centimeters ಉದ್ದ ಇರಬಹುದು. ಬೇವಿನ ಬೀಜವನ್ನು ಬೇವಿನ ಕೀಟನಾಶಕ ಹಾಗೂ ಬೇವಿನ ಎಣ್ಣೆಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬೇವಿನ ವಿವಿಧ ಉತ್ಪನ್ನಗಳನ್ನು ಈ ರೀತಿಯಾಗಿ ಹೇಳಬಹುದು. ಬೇವಿನ ಸೊಪ್ಪು ಅಥವಾ ಎಲೆಯ ಕಷಾಯ, ಬೇವಿನ ಬೀಜ ಅಥವಾ ಬೇವಿನ ಬೀಜದ ಕಷಾಯ,

ಆತ್ಮೀಯ ಶ್ರೋತೃನು, ಫಾಲ್ಯಾ 31 ಮಾರ್ಚ್ 2025 ಸಂಜೆ 5 ವರ್ಷನ ಏಕ ವಿಶೇಷ ಪ್ರಾಯೋಜಿತ ಕೊಂಕಣಿ ಕಾರ್ಯಕ್ರಮ ರಾಂದಪ್ ಪ್ರಸಾರ ಸತಲೆ. ಹೆ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ ಹೋಟೆಲ್ ಈಡನ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ್, ಕಾರವಾರ. ಅಮ್ಗೆಲ್ ಜಿಲ್ಲಾಚೆ ಅತ್ಯಂತ ಸುಸಜ್ಜಿತ ಹೋಟೆಲ್ ಗೋಲ್ಡನ್ ಲೀಫ್.